ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರುತಿ ಪಿ ಗೋಂದಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ನುಗ್ಗೆಕಾಯಿ ಬೆಳೆಯ ಬೇಸಾಯ ಕ್ರಮಗಳು ಮತ್ತು ನುಗ್ಗೆ ಎಲೆಯ ಪೋಷಕಾಂಶಗಳ ಮಹತ್ವದ ಬಗ್ಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಇತ್ತೀಚೆಗೆ ನಮ್ಮ ರೈತರು ಸಾಕಷ್ಟು ಈ ತರಕಾರಿ ಬೆಳೆಗಳು ಬೆಳೀತಾರೆ, ಮತ್ತು ಸಾಕಷ್ಟು ಸೊಪ್ಪಿನ ಬೆಳೆಗಳನ್ನು ಬೆಳೀತಾರೆ. ಎಲ್ಲದರಲ್ಲೂ ಒಂದೊಂದು ಥರ ಪೋಷಕಾಂಶಗಳು ಇರ್ತವೆ. ಮುಖ್ಯವಾಗಿ ಇತ್ತೀಚೆಗೆ ಒಂದು ಲಾಭದಾಯಕ ಬೆಳೆ ಅಂತಂದ್ಬಿಟ್ಟು ಅಡಿಕೆ ಬೆಳೆಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ನುಗ್ಗೆ ಬೆಳೆಯನ್ನು ಬೆಳೀತಿದ್ದಾರೆ, ಮುಖ್ಯ ಬೆಳೆಯಾಗಿಯೂ ಸಹ ನುಗ್ಗೆ ಬೆಳೆಯನ್ನು ಬೆಳೀತಿದ್ದಾರೆ. ಈ ನುಗ್ಗೆ ಬೆಳೆಯ ಬೇಸಾಯ ಕ್ರಮಗಳು ಮಾಡಬೇಕಂದ್ರೆ ನಮ್ಮ ಒಂದು ಜಿಲ್ಲೆಯ ವಾತಾವರಣ ಹೇಗಿದೆ, ನಮ್ಮ ಒಂದು ಜಿಲ್ಲೆಯಲ್ಲಿ ಇದನ್ನ ಬೆಳೆದ್ರೆ ಒಂದು ಲಾಭದಾಯಕವಾಗಿ ಹೆಚ್ಚಿನ ಇಳುವರಿ ಪಡ್ಕೋಬಹುದಾ, ಮುಖ್ಯವಾಗಿ ಈ ನುಗ್ಗೆಕಾಯಿಯ ಒಂದು ಪರಿಚಯ ಮಾಡಿಕೊಡಿ ಮೇಡಮ್ ಈ ಬೆಳೆದಂದು. ನುಗ್ಗೆ ಬೆಳೆ ಅಥವಾ ನುಗ್ಗೆಕಾಯಿ ಅನ್ನೋದು ಇದರ ಉಗಮ ಸ್ಥಾನ ಬಂದ್ಬಿಟ್ಟು ನಮ್ಮ ಭಾರತ ದೇಶದಲ್ಲೇನೆ. ಸೊ ನಾವು ನೋಡಿರೋ ಪ್ರಕಾರ ನಮ್ಮ ಪೂರ್ವಜರು ಅಜ್ಜ ಮುತ್ತಜ್ಜರು ಮೊದಲಿಂದಾನೂ ನುಗ್ಗೆಕಾಯಿನ ಬಳಸ್ತಾ ಬಂದಿದ್ದಾರೆ. ಅವರಿಗೆಲ್ಲ ಗೊತ್ತಿತ್ತು ಅದರಲ್ಲಿ ಏನೇನು ಪೋಷಕಾಂಶ ಇದೆ ಅಂತ ಎಲ್ಲ ಹೇಳಿಬಿಟ್ಟು. ಈಗ ಅದರ ಬೇಸಾಯ ಕ್ರಮ ಅಂತ ಬಂದಾಗ ಈ ನಮ್ಮ ಚಿತ್ರದುರ್ಗ ತಾಲೂಕು ಏನಿದೆ ಅಲ್ಲ, ಇಲ್ಲಿ ಮಣ್ಣು ಮತ್ತು ವಾತಾವರಣ ನುಗ್ಗೆಕಾಯಿ ಬೆಳೆಯೋಕ್ಕೆ ತುಂಬ ಅನುಕೂಲವಾಗಿದೆ ಅಂತ ಹೇಳಬಹುದು. ಇನ್ನೊಂದು ಮುಖ್ಯವಾದ ಅಂಶ ನುಗ್ಗೆಕಾಯಲ್ಲಿರೋದೇನೆಂದರೆ ಇದು ಒಂದು ಬಹುವಾರ್ಷಿಕ ತರಕಾರಿ ಬೆಳೆ ಅಂತೀವಿ. ಅಂದರೆ ನಾವು ಪ್ರತಿ ವರ್ಷ ಎವ್ರಿ ಸೀಸನ್ ಎವ್ರಿ ಮಂತಲ್ಲೂ ಕೂಡ ನಾವು ಇದನ್ನು ಬೆಳೆಯಬಹುದು. ನಮ್ಮ ಒಂದು ವಾತಾವರಣ ಚೆನ್ನಾಗಿದೆ, ಚಿತ್ರದುರ್ಗದ ವಾತಾವರಣ ಈ ಬೆಳೆನ ಬೆಳಿಲಿಕ್ಕೆ ಅಂತ ಅಂದರೆ ಈ ಬೆಳೆನ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿನ ಒಂದು ಯಾವ ರೀತಿ ಸಿದ್ಧತೆ ಮಾಡ್ಕೋಬೋದು ಅಂತಾರೆ ಮೇಡಮ್? ಈಗ ಭೂಮಿ ಸಿದ್ಧತೆ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ನುಗ್ಗೆ ಬೆಳೆಯೋಕ್ಕೆ ಮಣ್ಣು ಹೇಗೆ ಇರಬೇಕಂತಂದರೆ ಒಂದು ಮರಳು ಮಿಶ್ರಿತ ಗೋಡು ಮಣ್ಣಾದರೂ ಪರವಾಗಿಲ್ಲ. ನಾನು ಹೇಳಿರೋ ಪ್ರಕಾರ ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಎಲ್ಲ ಥರದ ಮಣ್ಣಲ್ಲೇ ನಾವು ಇದನ್ನು ಬೆಳೆಯಬಹುದು. ಆದರೆ ಒಂದು ರೈತರೇನು ಗಮನದಲ್ಲಿ ಇಟ್ಕೋಬೇಕಂದ್ರೆ ಇದು ಜಿಗಟು ಮಣ್ಣಿನಲ್ಲಿ ಬೆಳೆಯುವಂಥ ಬೆಳೆಯಲ್ಲ. ಜಿಗಟು ಮಣ್ಣು ಅಥವಾ ತುಂಬ ನೀರಿನಂಶ ಅಥವಾ ಹಿಡ್ಕೊಳ್ಳುವಂಥ ಮಣ್ಣಿನಲ್ಲಿ ನಾವು ಏನಾದರೂ ಬೆಳೆದ್ರೆ ಬೆಳೆನೇ ಸರಿಯಾಗಿ ಬರಲ್ಲ. ಕಾಮನ್ ಆಗಿ ಮರಳು ಮಿಶ್ರಿತರಂಥ ಗೋಡು ಮಣ್ಣು ಈ ಬೆಳೆಗೆ ತುಂಬ ಸೂಕ್ತ ಅಂತ ಹೇಳ್ತೀವಿ. ಮೇಡಮ್, ಈಗ ನಾವು ಯಾವುದೇ ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕಾದ್ರೂ ಒಂದು ಲಾಭ ದೃಷ್ಟಿಯಿಂದನೇ ಬೆಳೀತಾ ಇರ್ತೀವಿ. ಈ ನಾವು ಹೆಚ್ಚು ಇಳುವರಿ ಪಡೆದು ಒಂದು ಲಾಭದಾಯಕ ಬೆಳೆ ಬೆಳಿಬೇಕಂದ್ರೆ ಒಂದು ಒಳ್ಳೊಳ್ಳೆ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಯಾವ ಒಂದು ತಳಿನ ಆಯ್ಕೆ ಮಾಡ್ಕೊಂಡ್ರೆ ಇದು ಹೆಚ್ಚು ಇಳುವರಿ ಬರುತ್ತೆ ಮತ್ತೆ ಲಾಭದಾಯಕ ಅಂತ ಹೇಳ್ತಾರೆ ಮೇಡಮ್? ನಮ್ಮ ರೈತರಿಗೆ ಒಂದು ಒಳ್ಳೆ ಬೆಳೆ ಬೆಳೆಯೋದು ಒಂದು ಒಳ್ಳೆ ಆರ್ಥಿಕ ಪರಿಸ್ಥಿತಿ ಉಂಟಾಗಬೇಕು ಅಂತಂದ್ರೆ ಮುಖ್ಯವಾಗಿ ನಮ್ಮ ರೈತರು ಏನು ಗಮನದಲ್ಲಿ ಇಟ್ಕೋಬೇಕಂದ್ರೆ ತಳಿ ಆಯ್ಕೆ. ಈಗ ಯಾವುದೋ ಒಂದು ಶಾಪಿಗೆ ಹೋಗ್ತೀವಿ, ಅಂಗಡಿಗೆ ಹೋಗ್ತೀವಿ, ಅವ್ರು ಯಾವುದೋ ಒಂದು ಬೀಜ ಕೊಟ್ಟರು ಅಂತ ಹೇಳಿಬಿಟ್ಟು ನಂಬಿಕೆ ಇಲ್ಲದೆ ಇರುವಂಥ ಬೀಜ ಅಥವಾ ಶಾಪಿಂದ ತಂದು ಬೆಳೆಯೋದ್ರಿಂದ ನಮ್ಮ ರೈತರಿಗೆ ಹಾನಿ, ಅವರಿಗಲ್ಲ. ಸೊ ಹಿಂಗಾದಾಗ ನಾವು ತಳಿ ಬಗ್ಗೆ ಮಾಹಿತಿನೂ ಕೂಡ ತುಂಬ ರೈತರಿಗೆ ನಾವು ಕೊಡ್ತಿರ್ತೀವಿ. ಈ ನಮ್ಮ ನುಗ್ಗೆ ಬೆಳೆಯಲ್ಲಿ ತಳಿಗಳು ಅಂತ ಬಂದಾಗ ಒಂದು ಜಾಫ್ನ ಅಂತಿದೆ, ಚೌಕೇರಿ ಮುರುಂಗ ಅಂತಿದೆ, ಜಿ ಕೆ ವಿ ಕೆ 1, ಜಿ ಕೆ ವಿ ಕೆ 2, ಜಿ ಕೆ ವಿ ಕೆ 3. ಇತ್ತೀಚೆಗೆ ತುಂಬ ಪಾಪ್ಯುಲರ್ ತುಂಬ ಫೇಮಸ್ ಆಗಿರುವಂಥ ವೆರೈಟೀಸ್ ಅಂದರೆ ಒಂದು ಧನ್ರಾಜ್ ಇರ್ಬೋದು, ಭಾಗ್ಯ, ಪಿ ಕೆ ಎಂ 1 ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ನಾನು ಮುಖ್ಯವಾಗಿ ಯಾವ ತಳಿ ಬಗ್ಗೆ ಹೇಳಬೇಕಂತೇನಂದರೆ ಭಾಗ್ಯ, ಅದಕ್ಕೆ ಕೆ ಡಿ ಎಂ 1 ಅಂತ ಅಂತಾರೆ. ಇದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವದ ಬಾಗಲಕೋಟಿಂದ ರಿಲೀಸ್ ಆಗಿರುವಂಥ ವೆರೈಟಿ. ಈ ಎಲ್ಲ ಭಾಗದಲ್ಲಿನೂ ಭಾಗ್ಯ ತುಂಬ ಚೆನ್ನಾಗಿ ಇಳುವರಿ ಕೊಡ್ತಿದೆ, ರೈತರು ಕೂಡ ಅದನ್ನು ಬೆಳೆದು ತುಂಬ ಇಳುವರಿನ ಪಡೆದಿದ್ದಾರೆ. ಈಗ ಮೇಡಮ್, ಇದು ಮುಖ್ಯ ಬೆಳೆಯಾಗಿನೂ ಬೆಳಿಬಹುದು ಅಂತೀರಾ ನಮ್ಮ ರೈತರು, ಮತ್ತೆ ಅಂತರ ಬೆಳೆಯಾಗಿನೂ ಬೆಳಿಬಹುದು ಅಂತೀರಾ. ಈ ಅಂತರ ಗಿಡದಿಂದ ಗಿಡಕ್ಕೆ ಆಗಿರ್ಬೋದು, ಸಾಲಿನಿಂದ ಸಾಲಿಗೆ ಆಗಿರ್ಬೋದು, ಯಾವ ಅಂತರ ಕೊಟ್ಟರೆ ನಾವು ಹೆಚ್ಚಿನ ಇಳುವರಿ ನಿರೀಕ್ಷೆ ಮಾಡ್ಬೋದು ಅಂತೀರಾ? ಈ ನುಗ್ಗೆ ಬೆಳೆ ಅನ್ನೋದು ರೈತರಿಗೆ ಒಂಥರ ಕಾಮಧೇನು ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನ ನಾವು ಮುಖ್ಯ ಬೆಳೆಯಾಗಿ ಬೆಳೆಯೋದ್ರ ಜೊತೆ ಅಂತರ್ ಬೆಳೆಯಾಗಿನೂ ಬೆಳೆಯಬಹುದು. ಒಂದು ಇನ್ನೂ ಒಂದೇನಂತಂದ್ರೆ ನಾವು ವೇಸ್ಟ್ ಲ್ಯಾಂಡ್, ಬದು ಲ್ಯಾಂಡ್ ಅಥವಾ ಬಂಡ್ ಅಂತ ಏನ್ ಹೇಳ್ತೀವಲ್ಲ, ಮುಖ್ಯವಾದ ಬೆಳೆ ಅಂತ ತಗೊಂಡು ಬಣ್ಣಲ್ಲಿ ಕೂಡ ಬೆಳೆದು ನಮ್ಮ ರೈತರು ಆರ್ಥಿಕ ಪರಿಸ್ಥಿತಿನ ಪಡಿಬೋದು. ಈಗ ಮುಖ್ಯ ಬೆಳೆಯಾಗಿ ನಮ್ಮ ರೈತರಿಂದ ತಗೋತಾರಂತಂದ್ರೆ ಈಗ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂತರ ಸಾಲಿಂದ ಸಾಲಿಂದ ಅಂತರದು 3.5 ಮೀಟರ್ ಸಾಕು, ಅಷ್ಟು ಚೆನ್ನಾಗಿ ಬರುತ್ತೆ. ಇನ್ನು ಗಿಡದಿಂದ ಗಿಡದ ಅಂತರ ಅಂತಂದಾಗ 3-3.5 ಮೀಟರ್ ಸಾಕು. ನುಗ್ಗೆಯಲ್ಲಿ ಮತ್ತೆ ಎರಡು ತರ ಬರುತ್ತೆ, ಒಂದು ಗಿಡ್ಡ ತಳಿ, ಇನ್ನೊಂದು ದೊಡ್ಡ ತಳಿ, ಉದ್ದವಾದ ಕಾಯಿ ಕೊಡುವಂತ ತಳಿ ಅಂತ ಹೇಳ್ತೀವಿ. ಮತ್ತೆ ಅಲ್ಲಿ ನಾವು ಅಂತರ ಎರಡು ತರ ಕೊಡಬೇಕಾಗತ್ತೆ. ಈ ಯಾರೋ ರೈತರು ಈಗ ಗಿಡ್ ತಳಿಗೆ ಹೋಗ್ತೀವಿ ಅಂತಂದ್ರೆ ಈಗ ಗಿಡ್ ತಳಿ ಅಂತ ಯಾವಾಗ ಬರ್ತಾವಂದ್ರೆ ಜಿ ಕೆ ವಿ ಕೆ 2, ಜಿ ಕೆ ವಿ ಕೆ 3, ಪಿ ಕೆ ಎಂ 1 ಮತ್ತೆ ಭಾಗ್ಯ ಮತ್ತೆ ಧನ್ರಾಜ್. ಈ ತಳಿಗೆ ಏನ್ ಮಾಡ್ತೀವಿ, ನಾವು ಸ್ವಲ್ಪ ಅಂತರ ಸ್ಪೇಸಿಂಗ್ ನ ಕೊಡ್ತೀವಿ. ಅದೇ ದೊಡ್ಡ ಗಾತ್ರದ ಬೆಳೆಗಳಿದ್ದಾಗ ಏನ್ ಮಾಡ್ತೀವಿ, 5-5 ಮೀಟರ್ ಕೊಡ್ತೀವಿ. ಈಗ ಅಂತರ ಹೇಳಿದ್ರಿ, ಇವನ್ನ ಬೆಳೆಸಬೇಕಾಗತ್ತೆ ನಾವು ಲಾಭ ಪಡ್ಕೋಬೇಕಂದ್ರೆ ಯಾವ ತರ ಒಂದು ಬೇಸಾಯ ಸಾಮಗ್ರಿಗಳು ಯಾವ ತರ ಇರಬೇಕು, ಯಾವ ರೀತಿ ಬೆಳೆಸಿದ್ರೆ ಇದನ್ನೊಂದು ಲಾಭದಾಯಕ ಬೆಳಕೋಬಹುದು ಅಂತ ಹೇಳ್ತೀರಾ? ಬೇಸಾಯ ಸಾಮಗ್ರಿಗಳಂತ ಬಂದಾಗ ಒಂದು ಬೀಜ. ಮೊದಲು ನಾವು ರೈತರಿಗೆ ಮುಖ್ಯವಾಗಿ ಹೇಳೋದೇನೆಂದರೆ ಉತ್ಕೃಷ್ಟವಾದ ಗುಣಮಟ್ಟ ಇರುವಂಥ ಬೀಜನ ಖರೀದಿ ಮಾಡಿ ಅಂತ ಹೇಳ್ತೀವಿ. ಆ ಬೀಜ ಅವರಿಗೆ ಕಾಲೇಜಿಂದಾದರೂ ಸಿಗ್ಬೋದು, ವಿಶ್ವವಿದ್ಯಾಲಯದಿಂದಾದರೂ ಸಿಗ್ಬೋದು. ಈಗ ಗಿಡ್ಡ ಜಾತಿ ಬೆಳೀತಾರೆ ನಮ್ಮ ರೈತರು ಅಂತಂದರೆ ಅದಕ್ಕೆ ಒಂದು 250 ಗ್ರಾಂ ಬೀಜ ಪ್ರತಿ ಹೆಕ್ಟರ್ಗೆ ಸಾಕು. ಅದೇ ಎತ್ತರ ಜಾತಿ ಇರುವಂಥ ಗಿಡಗಳಾದರೆ ಒಂದು 100 ಗ್ರಾಂ ಸಾಕು. ಇನ್ನದಕ್ಕೆ ನ್ಯೂಟ್ರಿಷನ್ ಅಂತ ಬಂದಾಗ ವೆಲ್ ರಾಟನ್ FYM ಅಂದರೆ ಚೆನ್ನಾಗಿ ಕೊಳೆತಿರುವಂಥ ಕೊಟ್ಟಿಗೆ ಗೊಬ್ಬರ 20-25 ಟನ್ ಸಾಕು. ರಾಸಾಯನಿಕ ಗೊಬ್ಬರ ಅಂತ ಬಂದಾಗ ಸಾರಜನಕ 50 ಕಿಲೋಗ್ರಾಂ, ರಂಜಕ 125 ಕಿಲೋಗ್ರಾಂ, ಹಾಗೆ ಪೊಟ್ಯಾಶ್ 35 ಕಿಲೋಗ್ರಾಂ. ಒಂದು ಒಳ್ಳೆಯ ಬೇಸಾಯನ ತಗೋಬಹುದು ಅಂತ ಹೇಳ್ಬೋದು. ಈಗ ನೀವು ಹೇಳ್ದಂಗೆ ಕೆಲವು ರೈತರು ನೇರವಾಗಿ ಬೀಜನೆ ಬಿತ್ತಿ ಅಥವಾ ಕೈಯಿಂದ ಊರಿ ಸಸಿಗಳನ್ನ ಬೆಳೆಸ್ತಾರೆ. ಇನ್ನು ಕೆಲವು ರೈತರು ಈ ನರ್ಸರಿಯಿಂದ ಆಗಿರ್ಬೋದು ಅಥವಾ ನಿಮ್ಮ ವಿಶ್ವವಿದ್ಯಾಲಯ ಅಥವಾ KVK ಕೃಷಿ ವಿಜ್ಞಾನ ಕೇಂದ್ರ ಈ ಥರ ಬೇರೆ ಬೇರೆ ಕಡೆ ಸಿಕ್ಕಾಗ ತಳಿಯ ಸಸಿಗಳನ್ನೇ ತಾಮಂದು ನಾಟಿ ಮಾಡ್ತಾರೆ. ಯಾವುದು ಒಳ್ಳೆಯ ಕ್ರಮ ಅಂತೀರ? ಮೊದಲಿಗೆಲ್ಲ ನಮ್ಮ ರೈತರು ಅದನ್ನ ಡೈರೆಕ್ಟ್ ಸೀಡಿಂಗ್ ಅಂತ ಭೂಮಿಯಲ್ಲೇ ಬಿತ್ತನೆ ಮಾಡ್ತಿದ್ರು. ಇವಾಗ ಆಧುನಿಕ ತಂತ್ರಜ್ಞಾನ ಅಥವಾ ತಾಂತ್ರಿಕತೆಯನ್ನ ನೋಡ್ತೀವಿ. ಹೇಗಪ್ಪ ಅಂತಂದ್ರೆ ಸಸಿ ಬೆಳೆಸೋದು, ಅದಕ್ಕೆ ಮಾಡರ್ನ್ ನರ್ಸರಿ ಟೆಕ್ನಿಕ್ ಅಂತೀವಿ. ಬೀಜಗಳನ್ನ ಒಂದು 15 ಸೆಂಟಿಮೀಟರ್ ಇಂದ ಒಂದು 4 ಸೆಂಟಿಮೀಟರ್ ಇರುವಂತ ಪಾಲಿಥಿನ್ ಚೀಲ ತಗೊಂಡು ಅದರಲ್ಲಿ ಮರಳು ಮಣ್ಣನ್ನು ತುಂಬಿ ಚೆನ್ನಾಗಿರೋ ಗೊಬ್ಬರ ಅಂತ ಮಿಕ್ಸ್ ಮಾಡಿ ಒಂದು ಚೀಲಕ್ಕೆ ಅಂದರೆ ಒಂದು ಪಾಲಿಥಿನ್ ಬ್ಯಾಗಿಗೆ 1-2 ಬೀಜ ಹಾಕು. 2 ಬೀಜ ಹಾಕಿ ಚೆನ್ನಾಗಿ ನೀರು ಹಾಕಿ ಅದ್ರ ಮೇಲೆ ಒಂದು ಪಾಲಿಥಿನ್ ಕವರ್ ಮಲ್ಚ್ ಅಂತ ಹಾಕಿದ್ರೆ ನಮಗೆ ಹೆಚ್ಚುವರಿ 7-10 ದಿನದಲ್ಲಿ ಮೊಳಕೆಲ್ಲ ಬಂದ್ಬಿಡುತ್ತೆ, ಎಲ್ಲ ಜರ್ಮಿನೇಷನ್ ಬಂದ್ಬಿಡುತ್ತೆ. ಅದಾದ ನಂತರ ಅದನ್ನ ನಾವು 3.5-4 ತಿಂಗಳಲ್ಲಿ ನಮಗೆ ಒಂದು 20-30 ಸೆಂಟಿಮೀಟರ್ ಇರುವಂತ ನರ್ಸರಿ ತಯಾರಾಗತ್ತೆ. ಈಗ ಡೈರೆಕ್ಟ್ ಬಿತ್ತನೆ ಮಾಡೋದಕ್ಕಿಂತ ನರ್ಸರಿ ಅಥವಾ ಸಸಿ ಮಡಿ ಮಾಡ್ಕೊಂಡು ಏನ್ ಮಾಡ್ತೀವಲ್ಲ ಅದರಲ್ಲಿ ಇಳುವರಿ ಚೆನ್ನಾಗಿ ಪಡಿಬಹುದು ಅಂತ ಹೇಳ್ತೀವಿ. ಈಗ ಈ ಥರ ಸಸಿ ಮಡಿ ಮಾಡ್ಕೊಂಡು ಸಸಿಗಳನ್ನ ನಾಟಿ ಮಾಡಿದಾಗ ಹೋಗುವರಿ ಹೋಗೋದು ಕಡಿಮೆ ಆಗುತ್ತೆ, ಮತ್ತು ನಾವು ಸಸಿಗಳೆಲ್ಲವೂ ಉತ್ತಮವಾಗಿ ಬೆಳೆದು ಒಳ್ಳೆ ಇಳುವರಿ ಕೊಡೋ ಸಾಧ್ಯತೆ ಇರುತ್ತೆ. ಇನ್ನು ಈ ಬೇಸಾಯ ಕ್ರಮಗಳಿಗೆ ಬಂದರೆ ಯಾವ ಥರ ಬೇಸಾಯ ಕ್ರಮಗಳನ್ನ ಅನುಸರಿಸಿದ್ರೆ ಇದು ಒಂದು ಲಾಭದಾಯಕವಾಗಿ ಬೆಳ್ಕೋಬೋದು ಅಂತೀರ ಮೇಡಮ್? ಈಗ ಮುಂದೆ ಬೇಸಾಯ ಕ್ರಮ ಅಂತಂದರೆ ಒಂದು ಮಣ್ಣು ಯಾವ ಮಣ್ಣಲ್ಲಿ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟು. ಹಾಗೆ ಬಿತ್ತನೆ ಕಾಲ, ಬಿತ್ತನೆ ಕಾಲ ಇದು ನಾನು ಮೊದಲೇ ಹೇಳಿರುವಾಗ ಇದು ಹೆಂಗು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ನಾವೆಲ್ಲ ಸೀಸನ್ನಲ್ಲೂ ನಮ್ಮ ರೈತರು ಇದನ್ನು ತಗೋಬೋದು. ಒಂದು ಅವ್ರು ಏನು ಗಮನದಲ್ಲಿ ಇಟ್ಕೋಬೇಕಂದ್ರೆ ಎಲ್ಲಿ ಚೆನ್ನಾಗಿ ನೀರಿನ ವ್ಯವಸ್ಥೆ ಇರುತ್ತೋ, ನೀರಿನ ಸೌಲಭ್ಯ ಇರುತ್ತೋ ಅಲ್ಲಿ ನಮ್ಮ ರೈತರು ಅದನ್ನು ಯಾವಾಗಲೂ ಬೆಳೆಯಬಹುದು. ಆಮೇಲೆ ಇದಕ್ಕೆ ಇನ್ನೊಂದು ಒಣ ಅಥವಾ ಈಗ ತುಂಬ ಉಷ್ಣತೆ ಇರೋ ಅಂಶ ಜಾಗದಲ್ಲೂ ಅಥವಾ ಅಂಥ ಭೂಮಿಯಲ್ಲೂ ನಾವು ಬೆಳೆಯಬಹುದು. ಇನ್ನು ಬೇಸಾಯ ಕ್ರಮ ಅಂತ ಬಂದಾಗ 3-3.5 ಮೀಟರ್ ಸಾಲ ಅಂತರ ಕೊಡ್ತೀವಿ, ಗೊಬ್ಬರ ಕೊಟ್ಟು ಕ್ರಮೇಣವಾಗಿ ನೀರು ಹಾಸ್ತಾ 1.5 ವರ್ಷಕ್ಕೆ ಮತ್ತೆ 2 ವರ್ಷಕ್ಕೆ 2 ವರ್ಷಕ್ಕೆ ಅದನ್ನ ಕಟಾವು ಅಥವಾ ನಾವು ಕುಡಿ ಚೂಟುವುದಂತ ಅಂತೀವಿ. ಈ ತರ ಕುಡಿ ಚೂಟುವುದ್ರಿಂದ ಏನಾಗತ್ತಂದ್ರೆ ತುಂಬಾ ಇಳುವರಿ ಬರುತ್ತೆ, ತುಂಬಾ ಬ್ರಾಂಚಸ್ ಬರುತ್ತೆ ಅಂತ ಹೇಳ್ತೀವಿ. ಮೇಡಮ್, ಈಗ ಬೇಸಾಯ ಕ್ರಮಗಳು ಹೇಳಿದ್ರಿ, ನಮ್ಮ ರೈತರು ಕೆಲವರು ನೀರಿನ ನಿರ್ವಹಣೆ ಅಂದರೆ ಕೆಲವರು ಡ್ರಿಪ್ ಮಾಡ್ಕೊಂಡು ಬೆಳೀತಾರೆ, ಕೆಲವರು ಆಯ ನೀರು ಕೊಡ್ತಾರೆ, ಮತ್ತು ಮೇಲ್ ಗೊಬ್ಬರ ಕೊಡಬೇಕಾಗುತ್ತೆ ಒಂದು ಹೆಚ್ಚಿನ ಇಳುವರಿ ನಿರೀಕ್ಷೆ ಮಾಡಬೇಕಂದ್ರೆ. ನೀವು ಪ್ರಾರಂಭದಲ್ಲಿ ಕೊಡುಗೆ ಗೊಬ್ಬರ ರಾಸಾಯನಿಕ ಗೊಬ್ಬರಗಳು ಹೇಳಿದ್ರಿ, ನಂತರ ನಾವು ಇನ್ನೂ ಹೆಚ್ಚು ಇಳುವರಿ ನಿರೀಕ್ಷೆ ಮಾಡಬೇಕಂದ್ರೆ ಮಧ್ಯದಲ್ಲಿ ಏನಾದರೂ ಮೇಲ್ ಗೊಬ್ಬರ ಎಷ್ಟು ತಿಂಗಳಿಗೊಮ್ಮೆ ಈ ಥರ ಕೊಡಬೇಕು, ಮತ್ತು ಈ ನೀರಿನ ನಿರ್ವಹಣೆ ಬಗ್ಗೆ ಮತ್ತು ಈ ಪೋಷಕಾಂಶಗಳು ಅಥವಾ ಮೇಲ್ ಗೊಬ್ಬರ ಕೊಡೋದ್ರ ಬಗ್ಗೆ ಏನಾದರೂ ಮಾಹಿತಿ ತಿಳಿಸ್ಕೊಡಿ ಮೇಡಮ್. ಈಗ ಮೊದಲೇ ಹೇಳಿರುವಾಗೆ ಕೊಟ್ಟಿಗೆ ಗೊಬ್ಬರನ ಏನು ಮಾಡ್ತೀವಿ ನಾವು ನಮ್ಮ ಭೂಮಿನ ಚೆನ್ನಾಗಿ ಹದ ಮಾಡಿಕೊಂಡು ನಾಟಿ ಮಾಡೋಕ್ಕೂ ಮುಂಚೆ ಹಾಕಿ ಉಳುಮೆ ಮಾಡಿ ಭೂಮಿ ಹದ ಮಾಡ್ತೀವಿ. ಅದಾದ ನಂತರ ಬಿತ್ತನೆ ಕಾಲದಲ್ಲಿ ಸಾರಜನಕ ರಂಜಕ ಪೊಟ್ಯಾಶನ್ನು 50 ಕೆಜಿ, 120 ಕೆಜಿ ಮತ್ತು 30 ಕೆಜಿ ಒಂದು ಹೆಕ್ಟರ್ಗೆ ಅಂತ ಲೆಕ್ಕ ಮಾಡಿ ಕೊಡ್ತೀವಿ. ಇದಾದ ನಂತರ ರೈತರು ಏನು ಗಮನದಲ್ಲಿ ಇಟ್ಕೋಬೇಕಂದ್ರೆ ಇದು ನಾವು ಸ್ಪ್ಲಿಟ್ ಡೋಸ್ ಅಂತ ಅಂದರೆ 3 ಕಂತುಗಳಲ್ಲಿ ಕೊಡ್ತೀವಿ. ರಂಜಕ ಮತ್ತು ಪೊಟ್ಯಾಶನ್ನು ಕಂಪ್ಲೀಟ್ ಫುಲ್ ನಾವು ಪ್ಲಾಂಟಿಂಗ್ ಟೈಮಲ್ಲಿ ಹಾಕಿಬಿಟ್ಟು ಸಾರಜನಕ ಅಂದರೆ ಯೂರಿಯಾ ನೈಟ್ರೋಜನ್ ಅಂತೀವಲ್ಲ ಅದನ್ನ 3 ಕಂತುಗಳಲ್ಲಿ ಕೊಡ್ತೀವಿ. ಆ ಥರ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಇಳುವರಿ ಚೆನ್ನಾಗಿ ಬರುತ್ತೆ, ಸರಿಯಾದ ಟೈಮ್ಗೆ ಕಾಯಿ ಕಚ್ಚತ್ತೆ, ಹೂಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಈಗ ನಮ್ಮದು ಪೊಂಗೆಮಿಯಾ ಕೇಕ ಹಿಂಡಿ ಅಂತೀವಿ, ಶೇಂಗಾ ಹಿಂಡಿ ಇರ್ಬೋದು, ಬೇವಿನ ಹಿಂಡಿ ಇರ್ಬೋದು, ಪೊಂಗೆಮಿಯಾ ಹೊಂಗೆ ಹಿಂಡಿ ಇರ್ಬೋದು, ಇವುಗಳನ್ನು ಹಾಕೋದ್ರಿಂದ ಏನಾಗುತ್ತಂದರೆ ಒಂದು ಭೂಮಿಯಲ್ಲಿ ಮಣ್ಣಿನ ಉಷ್ಣಾಂಶ ಮೇಂಟೈನ್ ಆಗುತ್ತೆ, ಅದರಲ್ಲಿರೋ ಸೂಕ್ಷ್ಮಾಣು ಜೀವಿಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಯಾವುದೇ ಗಂಟ್ ರೋಗ ಆಗಲಿ ಮಣ್ಣಿನಲ್ಲಿ ಬರುವಂಥ ರೋಗ ಆಗಲಿ ಯಾವು ಬರಲ್ಲ ಅಂತ ಹೇಳ್ತೀವಿ. ಮೇಡಮ್, ಇತ್ತೀಚೆಗೆ ಯಾವುದೇ ತೋಟಗಾರಿಕೆ ಬೆಳೆಗಳು ತಗೊಂಡ್ರು ಕೀಟ ರೋಗಗಳ ಬಾಧೆ ಸಾಕಷ್ಟು ಕಂಡು ಬರುತ್ತೆ. ಅದನ್ನ ಸೂಕ್ತ ಸಮಯದಲ್ಲಿ ಸೂಕ್ತವಾಗಿ ನಿರ್ವಹಣೆ ಮಾಡಿದಾಗ ಮಾತ್ರ ತೋಟಗಾರಿಕೆ ಬೆಳೆಗಳನ್ನ ಯಶಸ್ವಿಯಾಗಿ ಬೆಳೆಯಬಹುದು. ನಮ್ಮ ಈ ನುಗ್ಗೆ ಬೆಳೆನ ಒಂದು ಲಾಭದಾಯಕ ಬೆಳೆ ಆಗಿರೋದ್ರಿಂದ ಇದರಲ್ಲಿ ಪ್ರಮುಖವಾಗಿ ಯಾವ್ಯಾವ ಥರ ರೋಗಗಳು ಕಂಡು ಬರ್ತವೆ, ಕೀಟಗಳು ಕಂಡು ಬರ್ತವೆ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೋದು ನಮ್ಮ ರೈತರು ಅಂತೀರಾ? ನುಗ್ಗೆ ಬೆಳೆಯಲ್ಲಿ ನುಗ್ಗೆಕಾಯಿ ಬಿಡೋದ್ರ ಜೊತೆ ನಾವು ನುಗ್ಗೆ ಎಲೆನೂ ಈಗ ತುಂಬ ಇಂಪಾರ್ಟೆನ್ಸ್ ಪಡೀತಿದೆ. ಅದಕ್ಕಾಗಿ ನಮಗೆ ನಾವು ನುಗ್ಗೆಕಾಯಿನ ಹೇಗೆ ಸಂರಕ್ಷಣೆ ಮಾಡ್ತೇವೋ ಅದೇ ಥರ ನಾವು ಎಲೆಗಳನ್ನು ಕೂಡ ಸಂರಕ್ಷಣೆ ಮಾಡಬೇಕಾಗುತ್ತೆ. ಈ ನುಗ್ಗೆ ತಳೆಯಲ್ಲಿ ಕಂಡುಬರುವಂಥ ಕೀಟಗಳು ಯಾವ ಅಂತಂದರೆ ನುಗ್ಗೆ ಸಸಿ ಹೇನಿರ್ಬೋದು, ಅಥವಾ ಕಪ್ಪು ಕಂಬಳಿ ಹುಳು ಇರ್ಬೋದು, ಅಥವಾ ಬೂದುಗುಂಬಳು, ಅಥವಾ ಹೂ ಮೊಗ್ಗನ್ನು ಒಂದು ಕೀಟ ಒಂದು ಕಾಯಿ ಕೊರಕ ಥರ ಕೊರತೆ ಅದಿರ್ಬೋದು. ಮುಖ್ಯವಾಗಿ ಹೇನು, ಹೇನೇನು ಮಾಡುತ್ತೆ ಅಂತಂದರೆ ಎಲೆ ಅಥವಾ ಎಲೆ ಭಾಗದಲ್ಲಿ ಕೂತ್ಬಿಟ್ಟು ಒಂಥರ ರಸನ ಹೀರತ್ತೆ. ಒಂದು ಕಪ್ಪು ಕಂಬಳಿ ಹುಳು ಅಂತ ಬಂದುಬಿಟ್ಟು ಅದು ಡೈರೆಕ್ಟಾಗಿ ರೆಂಬೆ ಕೊಂಬೆಗಳನ್ನೇ ತಿಂದು ಕಡದಾಕತ್ತೆ. ಇನ್ನು ತುಂಬ ಭಯಾನಕವಾದಂಥ ಒಂದು ಕೀಟ ಅಂತಂದರೆ ಈ ಹೂ ಮೊಗ್ಗಿನ ಕಾಯಿ ಕೊರಕ ಅಂತ ಹೇಳ್ತೀವಿ. ಇದರ ಅದು ಡೈರೆಕ್ಟ್ ಹೂವು ಮಗು ಮತ್ತು ಮುಖ್ಯವಾಗಿ ನಾವು ಪಾಡ್ ಏನಂತೀವಿ ಎಕನಾಮಿಕ್ ಪಾರ್ಟ್ ಅದರಲ್ಲಿ ಡೈರೆಕ್ಟಾಗಿ ಕೊರೆಯೋದ್ರಿಂದ ನಮಗೆ ಎಕ್ಸ್ಪೋರ್ಟ್ ಪೊಟೆನ್ಷಿಯಲು ಕಮ್ಮಿ ಆಗುತ್ತೆ, ಕ್ವಾಲಿಟಿನೂ ಕಮ್ಮಿ ಆಗುತ್ತೆ. ಇನ್ನು ಈ ಕೀಟ ಅಂತ ಬಂದಾಗ ಕೀಟ ಸಂರಕ್ಷಣೆ ಹೇಗೆ ಮಾಡ್ತೀವಿ ಅಂದರೆ ಸಸ್ಯ ಏನು ಕಂಡು ಬಂದರೆ ಅದಕ್ಕೆ ಫಸ್ಟ್ ಏನು ಕೆಮಿಕಲ್ ಬೇಸ್ಡ್ ಫಾರ್ಮುಲೇಷನ್ಸ್ ಇರೋದಕ್ಕಿಂತ ನಾವು ಆರ್ಗ್ಯಾನಿಕ್ನ ಪ್ರಿಫರ್ ಮಾಡ್ತೀವಿ. ಆರ್ಗ್ಯಾನಿಕ್ ಅಂದಾಗ ಯಾವುದು ಬರುತ್ತೆ ಅಂದರೆ ನಮ್ಮದು ಬೇವಿನ ಎಣ್ಣೆ ಇರ್ಬೋದು ಅಥವಾ ಟ್ರೈಕೋಗ್ರಾಮ ಟ್ರೈಕೋಡರ್ಮ ಫಾರ್ಮುಲೇಷನ್ಸ್ ಇರ್ಬೋದು. ಬೇವಿನೆಣ್ಣೆ ಅಂತ ತಂದಾಗ ಒಂದು 2 ml 1 liter ಹಾಕಿಬಿಟ್ಟು ಸ್ಪ್ರೇ ಮಾಡ್ಬೋದು. ಇನ್ನು ಬೇರೆ ಕೆಮಿಕಲ್ಸ್ ಅಂತ ಇದ್ದಾಗ ಒಂದು ಮೊನೋಕ್ರೋಟೋಫಾಸ್ ಇರ್ಬೋದು ಅಥವಾ ಡೈಮಿಥೋಟ್ ಇರ್ಬೋದು, ರಸ ಹೀರುವಂಥ ಕೆಮಿಕಲ್ಸ್ ಇದ್ದಾಗ ನಾವು ಅದನ್ನು ಶಿಫಾರಸ್ ಮಾಡೋಕ್ಕೆ ಹೇಳ್ತೀವಿ. ಇನ್ನು ನೆಕ್ಸ್ಟು ರೋಗಗಳಂತ ಬಂದಾಗ ಒಂದು ಬೂದು ರೋಗ ಮತ್ತು ಒಂದು ಎಲೆ ಚುಕ್ಕೆ ರೋಗ. ಬೂದು ರೋಗ ಯಾವಾಗ ಕಂಡು ಬರುತ್ತೆ ಅಂತಂದರೆ ಒಂದು ಹೂ ಬಿಡೋ ಸಮಯ ಅಂತ ಏನು ಹೇಳ್ತೀವಲ್ಲ ಆವಾಗ ಬೂದು ರೋಗ ಕಂಡು ಬರುತ್ತೆ. ಅದಕ್ಕೆ ಈ ಮೋಡ ಮುಸುಕಿದ ವಾತಾವರಣ, ಒಂದು ಇನ್ಫ್ಲಕ್ಚುಯೇಷನ್ ಅಥವಾ ಟೆಂಪ್ರೇಚರ್ ಅಥವಾ ಹ್ಯುಮಿಡಿಟಿ ಏರುಪೇರಾದಾಗ ಬೂದು ರೋಗ ಕಂಡು ಬರುತ್ತೆ. ಒಂದು ಕಾಳಜಿ ನಮ್ಮ ರೈತರು ಏನು ತೊಗೋಬೇಕಂತಂದರೆ ಹೂ ಬಿಡೋ ಪ್ರಾರಂಭ ಹಂತದಲ್ಲಿ 1 gram ಗಂಧಕವನ್ನು 1 liter ನೀರಿನಲ್ಲಿ ಕರಗಿಸಿ ಸಿಂಪರಣೆ ಮಾಡಿದ್ರೆ ಬೂದು ರೋಗ ಅಥವಾ ಎಲೆ ಚುಕ್ಕೆ ರೋಗಕ್ಕೆ ಹಾಗೆ 2 gram ಮ್ಯಾಂಗೋಸಬ್ನ ಬೆರೆಸಿ ದ್ರಾವಣದಿಂದ ಅದಕ್ಕೆ ಸ್ಪ್ರೇ ಮಾಡಿದಾಗ ನಮ್ಮ ರೈತರು ಯಥೇಚ್ಛವಾಗಿ ಬೂದು ರೋಗ ಮತ್ತು ಎಲೆ ಚುಕ್ಕೆ ರೋಗವನ್ನು ತಡೆಗಟ್ಟಬಹುದು ಅಂತ ಹೇಳ್ಬೋದು. ಮೇಡಮ್, ನೀವು ಹೇಳ್ದಂಗೆ ಇಷ್ಟೆಲ್ಲ ಒಂದು ಬೇಸಾಯ ಕ್ರಮಗಳನ್ನ ಮತ್ತು ಪೋಷಕಾಂಶಗಳನ್ನ ಮೇಲ್ಗೊಬ್ಬರಗಳನ್ನ ಎಲ್ಲ ಕೊಟ್ಟಾಗ ನಮ್ಮ ರೈತರು ಈಗ ನಾಟಿ ಮಾಡಿದ ನಂತರ ಎಷ್ಟು ದಿನದಲ್ಲಿ ಇದರಿಂದ ಇಳುವರಿ ಪಡ್ಕೊಂಡು ತಗೋಬೋದು, ಯಾವ ಮಟ್ಟಕ್ಕೆ ಇಳುವರಿ ಪಡಿಬೋದು, ಇದನ್ನ ಮತ್ತೆ ಈ ಮಾರ್ಕೆಟು ಎಲ್ಲಿ ಮಾರಾಟ ಮಾಡಿದ ನಮ್ಮ ರೈತರಿಗೆ ಲಾಭದಾಯಕ ಅಂತೀರಾ? ನುಗ್ಗೆ ಬೆಳೆಯಲ್ಲಿ ನಾನು ಮೊದಲಿಗೆ ಹೇಳಿರೋ ಹಾಗೆ ಇದರಲ್ಲಿ ಗಿಡ್ಡ ತಳಿ ಅಂತ ಒಂದು ಬರುತ್ತೆ, ಹಾಗೆ ಒಂದು ಎತ್ತರ ಜಾತಿ ದೊಡ್ಡ ತಳಿ ಅಂತ ಬರುತ್ತೆ. ಸಾಮಾನ್ಯವಾಗಿ ಗಿಡ್ಡ ತಳಿ ಅಂತ ಅಂದಾಗ ನಾಟಿ ಮಾಡಿದ 8 ತಿಂಗಳಿಗೆ ನಾವು ಕಟಾವನ್ನ ಬಯಸ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲಿ ಕೂಡ ಗಿಡ್ಡ ತಳಿ ಅಂತ ಬಂದಾಗ ಒಂದು ಗಿಡದಲ್ಲಿ ನಮಗೆ 200-250 ಕಾಯಿಗಳನ್ನು ಪಡಿಬೋದು. ಅದೇ ಇವಾಗ ದೊಡ್ಡ ಜಾತಿ ಗಿಡ ಅಥವಾ ದೊಡ್ಡ ತಳಿ ಅಂತ ನೋಡಿದಾಗ ಅದರಲ್ಲಿ ಕೂಡ ನಾವು 9-10 ತಿಂಗಳು ಆದಮೇಲೆ ನಾವು ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲಿ ಕೂಡ 100-150 ಇಲ್ಲ 180 ಕಾಯಿಗಳನ್ನು ಬಿಡುತ್ತೆ. ಈಗ ನಮ್ಮ ರೈತರಿಗೆ ಹೆಚ್ಚಿನ ಇಳುವರಿ ಪಡಿಬೇಕು ಅಂತಂದಾಗ ಅವರು ಒಂದು ಉತ್ತಮವಾದ ತಳಿ ಅಂತ ಏನು ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಭಾಗ್ಯ KDM ಹೆಂಗಿದೆ ಅಂತಂದರೆ ನಾಟಿ ಮಾಡಿದಾದ್ಮೇಲೆ 1 ವರ್ಷಕ್ಕೇ ನಾವು ನಮ್ಮ ರೈತರು 350-400 ಕಾಯಿಗಳನ್ನು ಪಡಿಬೋದು. ಅದೇ 2ನೇ ವರ್ಷಕ್ಕೆ 800-1,000 ಕಾಯಿಗಳನ್ನು ಪಡಿಬೋದು. ಅದಕ್ಕೆ ಉತ್ತಮ ಇಳುವರಿ ಬೇಕು ಅಂತಂದರೆ ಉತ್ತಮ ಗುಣಮಟ್ಟದ ತಳಿಗಳನ್ನು ಆಯ್ಕೆ ಮಾಡೋದು ಸೂಕ್ತ ಅಂತ ಹೇಳ್ತೀವಿ. ಮೇಡಮ್, ಇದುವರೆಗೂ ಈ ನುಗ್ಗೆ ಬೆಳೆಯ ಬೇಸಾಯ ಕ್ರಮಗಳು ಅದನ್ನು ಯಾವ ರೀತಿ ಬೆಳೆಯೋದ್ರಿಂದ ಯಾವ ರೀತಿ ಹೆಚ್ಚು ಲಾಭ ಪಡ್ಕೋಬಹುದು ಮತ್ತು ಯಶಸ್ವಿಯಾಗಿ ಹೆಚ್ಚು ಇಳುವರಿ ಪಡ್ಕೋಬಹುದು ಅಂತೆಲ್ಲ ಹೇಳಿದ್ರಿ. ಈಗ ನಮ್ಮ ನುಗ್ಗೆಕಾಯಿಗೆ ಎಷ್ಟು ಒಂದು ಪ್ರಾಮುಖ್ಯತೆ ಕೊಡ್ತೀವೋ, ಇತ್ತೀಚೆಗೆ ಇದು ನುಗ್ಗೆ ಎಲೆ ಸಾಕಷ್ಟು ಜನ ರೈತರು ಅದನ್ನೇ ಒಂದು ನುಗ್ಗೆ ಎಲೆನ ಕಿತ್ತು ಅದನ್ನು KG ತೂಕ ಕೊಟ್ಟು ಅದರಿಂದನೂ ಲಾಭ ಪಡ್ಕೊಳ್ತಾ ಇದ್ದಾರೆ. ನುಗ್ಗೆ ಎಲೆ ಇಂದ ಯಾವ್ಯಾವ ಥರ ಪೋಷಕಾಂಶಗಳಿದ್ದಾವೆ ನಮಗೆ ಮುಖ್ಯವಾಗಿ ಅದನ್ನು ಬಳಸೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ, ಮುಖ್ಯವಾಗಿರ್ತಕ್ಕಂಥ ಪೋಷಕಾಂಶಗಳು ಯಾವ್ಯಾವ ಅಂತ ಹೇಳ್ತೀರಾ? ಮೊದಲಿನಿಂದಲೂ ನಮ್ಮ ಜನ ನುಗ್ಗೆಕಾಯಿ ಅಂತಂದಾಗ ಅಥವಾ ನುಗ್ಗೆ ಮರ ಅಂತಂದಾಗ ಅದರಲ್ಲಿರೋ ನುಗ್ಗೆಕಾಯಿ ಅಷ್ಟೇ ಹೆಚ್ಚಿನ ಮಾಹಿತಿ ಅಥವಾ ಹೆಚ್ಚಿನ ಮಹತ್ವವನ್ನು ಅವರು ಎಲೆಗಳಿಗೆ ಕೊಡ್ತಿರಲಿಲ್ಲ. ಯಾಕಂದರೆ ಪಾಪ ಅವರಿಗೆ ಅದರಲ್ಲಿರೋ ಇಂಪಾರ್ಟೆನ್ಸ್ ಆಗಲಿ ಅಥವಾ ಏನು ಔಷಧೀಯ ಗುಣಧರ್ಮ ಏನಿದೆ ಅಥವಾ ಪೌಷ್ಟಿಕಾಂಶ ಏನಿದೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಈ ತೋಟಗಾರಿಕೆ ವಿಜ್ಞಾನಗಳ ವಿಶ್ವದ ಬಾಗಲಕೋಟೆಯಿಂದ ರಿಸರ್ಚಸ್ ನಾವು ನೋಡ್ತಿರೋ ಪ್ರಕಾರ ಎಲೆಗಳಿರೋ ಪೋಷಕಾಂಶಗಳು ನಮ್ಮ ನುಗ್ಗೆಕಾಯಿಯಲ್ಲಿರೋದಕ್ಕಿಂತ ಎಲೆಯಲ್ಲಿನೇ 2-3 ಪಟ್ಟು ಜಾಸ್ತಿ ಇದೆ. ಇದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ನಮ್ಮ ಜನಕ್ಕೂ ಗೊತ್ತಿರಲಿಲ್ಲ. ಯಾವಾಗ ಇದು ಗೊತ್ತಾಗಿದ್ದು ಅಲ್ಲಿಂದ ಒಂದು ಇಷ್ಟು ಇಂಪಾರ್ಟೆನ್ಸ್ ಪಡೀತಿದೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಹಾಲು ಕುಡಿತೀವಿ, ಈಗ ನಮ್ಮ ನುಗ್ಗೆಯಲ್ಲಿ ಇರುವಂತ ಪೌಷ್ಟಿಕಾಂಶ ಹೇಗಿದೆ ಅಂದ್ರೆ, ಹಾಲಿಗಿಂತ 7 ಪಟ್ಟು ಕ್ಯಾಲ್ಸಿಯಂ ಇದೆ. ಹಂಗೆ ಪಾಲಕ್ ತಿಂತೀವಿ, ಪಾಲಕ್ ಅಲ್ಲಿ ಏನಿದೆ, ಕಬ್ಬಿನಾಂಶ ಇದೆ. ನಮ್ಮ ಪಾಲಕ್ಗಿಂತ 25 ಪಟ್ಟು ಕಬ್ಬಿನಾಂಶ ನುಗ್ಗೆಯಲ್ಲೇ ಇದೆ. ಹಂಗೆ ವಿಟಾಮಿನ್ ಎ, ವಿಟಾಮಿನ್ ಎ ಅಂತಂದ್ರೆ ಕ್ಯಾರೋಟಿನ್ ಅಂತ ಅಂತೀವಿ. ಮೊದಲು ನಮಗೆ ಗೊತ್ತಿರೋ ಪ್ರಕಾರ ಈ ಗಜ್ರಿ ಅಥವಾ ಕ್ಯಾರೆಟ್, ಮಾವಿನ ಹಣ್ಣು ಮತ್ತು ಪಪ್ಪಾಯಲ್ಲಿ ನಾವು ಜಾಸ್ತಿ ವಿಟಾಮಿನ್ ಎ ಅಥವಾ ಕ್ಯಾರೋಟಿನ್ ಇದೆ ಅಂತ ಅಂತೀವಿ. ಅದು ಕೂಡ ಇವಾಗ ತಪ್ಪು. ಯಾಕಂದ್ರೆ ನುಗ್ಗೆಯಲ್ಲಿ 4 ಪಟ್ಟು ವಿಟಾಮಿನ್ ಎ ಕ್ಯಾರೋಟಿನ್ ಕ್ಯಾರೆಟ್ ಮ್ಯಾಂಗೋ ಮತ್ತೆ ಪಪ್ಪಾಯಕ್ಕಿಂತ ಜಾಸ್ತಿ ಇದೆ ಈ 3 ಅಂಶ. ಇನ್ನು ಮತ್ತೆ ಪ್ರೋಟೀನ್ಸ್ ಅಂತ ಬಂದಾಗ ಹಾಲಲ್ಲಿ ಇರೋಕ್ಕಿಂತ 4 ಪಟ್ಟು ಪ್ರೋಟೀನ್ ಇದರಲ್ಲಿದೆ. ವಿಟಾಮಿನ್ ಇ, ನಾವೆಲ್ಲರೂ ನಮ್ಮ ಚಿಕ್ಕ ಮಕ್ಕಳಿಗೆ ಬದಾಮಿನ್ ಕೊಡ್ತೀವಿ ನೆನೆಸ್ಬಿಟ್ಟು ತಿನ್ನಕ್ಕೆ, ರಾತ್ರಿ ನೆನೆ ಇಟ್ಟು ಮುಂಜಾನೆ ಅದನ್ನ ಸಿಪ್ಪೆ ಸುಲಿದು ತಿನ್ನಕ್ ಕೊಡ್ತೀವಿ. ಯಾಕಂದ್ರೆ ವಿಟಾಮಿನ್ ಇ ನಮ್ಮ ಬಾಡಿಲಿ ಹೀರ್ಕೋಬೇಕು, ಹೀರ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನುಗ್ಗೆಲಲ್ಲಿ ನೋಡಿದಾಗ ಬಾದಾಮ್ಗಿಂತನೂ 2-3 ಪಟ್ಟು ವಿಟಾಮಿನ್ ಇ ಅಂಶ ಜಾಸ್ತಿ ಇದೆ. ಇನ್ನು ಬಾಳೆಹಣ್ಣು, ಬಾಳೆಹಣ್ಣೆಲ್ಲರಿಗೂ ಗೊತ್ತು ಪೊಟ್ಯಾಷಿಯಂ ಜಾಸ್ತಿ ಇದೆ ಅಂತ ಹೇಳಿ. ಅರೆ ನುಗ್ಗೆಲೆಯಲ್ಲಿ 4-5 ಪಟ್ಟು ಪೊಟ್ಯಾಷಿಯಂ ಜಾಸ್ತಿ ಇರೋದು ನುಗ್ಗೆಲೆಯಲ್ಲಿ, ಯಾವಾಗ, ಬಾಳೆಹಣ್ಣಿಗೆ ನಾವು ಕಂಪೇರ್ ಮಾಡಿದಾಗ. ಈ ತರ ನಾವೆಲ್ಲಾ ತರಕಾರಿಗಳಿಗೂ ನುಗ್ಗೆ ಎಲೆನ ಹೋಲಿಸಿದಾಗ ನುಗ್ಗೆ ಎಲೆಯ ಪೌಷ್ಟಿಕಾಂಶ ಅಜಗಜಾಂತರ ಅಂತ ಹೇಳಬಹುದು. ಇಷ್ಟೊಂದು ಉಪಯುಕ್ತ ಮಾಹಿತಿ ನಮಗೆ ಗೊತ್ತೇ ಇರಲ್ಲ. ಹಾಲಿರ್ಬೋದು, ಪಾಲಕ್ ಸೊಪ್ಪು ಇರ್ಬೋದು, ಅಥವಾ ಕ್ಯಾರೆಟ್, ಬಾಳೆಹಣ್ಣು, ಇವಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದಕ್ಕಿಂತ 3-4 ಪಟ್ಟು 5 ಪಟ್ಟು ಹೆಚ್ಚು ನಮಗೆ ಪೋಷಕಾಂಶಗಳಿದಾವೆ ಅನ್ನೋದು ಸಾಕಷ್ಟು ವಿಷಯ ನಮಗೆ ಗೊತ್ತೇ ಇರಲ್ಲ. ಇದನ್ನ ಉಪಯೋಗಿಸೋದ್ರಿಂದ ಇಷ್ಟೊಂದೆಲ್ಲ ಅನುಕೂಲ ಆಗ್ತಾ ಇದೆ. ನಮ್ಮ ರೈತರು ಈ ಒಂದು ಎಲೆನೋ ನಮ್ಮ ಆಹಾರ ಪದ್ಧತಿಯಲ್ಲಿ ಒಂದು ಅನುಕ್ರಮವಾಗಿ ಅದನ್ನ ಬಳಸ್ಕೊಂತ ಬಂದಾಗ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರ. ಮತ್ತೆ ಇನ್ನು ಈ ಎಲೆ ಬಗ್ಗೆ ಇನ್ನು ಏನೇನು ಹೇಳ್ತೀರಾ ಮೇಡಮ್ ಈ ನುಗ್ಗೆ ಎಲೆಗಳ ಬಗ್ಗೆ? ಈಗ ನಮ್ಗೆಲ್ಲ ಗೊತ್ತಾಯ್ತು ಈಗ ಎಲೆಯಲ್ಲಿ ಎಷ್ಟೊಂದು ಪೌಷ್ಟಿಕಾಂಶ ಇದೆ, ಹೇಗಿದೆ ಅಂತ ಹೇಳಿ. ಇನ್ನು ಇದನ್ನ ಯಾವ ತರ ನಾವು ಸೇವಿಸಬೇಕು ಅಂತಂದಾಗ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನ್ಯೂ ದೆಹಲಿ ಅಂದ್ರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ತಿನ ಪ್ರಕಾರ, ನುಗ್ಗೆಯಿಂದ ನಾವು ಕೆಲವೊಂದು ಖಾದ್ಯಗಳನ್ನ ತಯಾರಪಡಿಸಬಹುದು. ಆ ಖಾದ್ಯಗಳು ಈಗ ಫಾರ್ ಎಕ್ಸಾಂಪಲ್ ನುಗ್ಗೆ ಟೀ, ಈಗ ತುಂಬಾ ಪ್ರಚಲಿತವಾಗಿರೋದಂದ್ರೆ ನುಗ್ಗೆ ಟೀ. ನುಗ್ಗೆ ಎಲೆಗಳನ್ನ ತಗೊಂಡು ಬಿಸಿನೀರಲ್ಲಿ ಒಂದು 4-5 ನಿಮಿಷ ಅದ್ದಿ ತೆಗೆದಾದ ಮೇಲೆ ಅದನ್ನ ಒಣಗಿಸಿ, ಸಾಮಾನ್ಯವಾಗಿ ನಾವು ಅದನ್ನ ಬಿಸಿಲಲ್ಲೂ ಒಣಗಿಸ್ಬೋದು ಅಥವಾ ಓವನ್ ಅಲ್ಲೂ ಒಣಗಿಸ್ಬೋದು. ಒಣಗಿಸಿದಾದ್ಮೇಲೆ ಏನ್ ಪುಡಿ ಮಾಡ್ತೀವಲ್ಲ, ನುಗ್ಗೆ ಪೌಡರ್. ಸದ್ಯಕ್ಕಿರೋ ನಮ್ಮ ಮಾರುಕಟ್ಟೆಯಲ್ಲಿ ಕಮರ್ಷಿಯಲ್ಲಿ ನುಗ್ಗೆ ಪೌಡರ್ ಅಥವಾ ನುಗ್ಗೆ ಎಲೆ ಪುಡಿ ಅನ್ನೋದು ತುಂಬಾ ಇಂಪಾರ್ಟೆನ್ಸ್, ತುಂಬಾ ಬೇಡಿಕೆ ಇದೆ. ಅದರಿಂದ ನುಗ್ಗೆ ಟೀ ರೆಡಿ ಮಾಡ್ಕೋಬಹುದು. ಇನ್ನೊಂದು ನುಗ್ಗೆ ಹೂ, ನುಗ್ಗೆ ಎಲೆ ಆದ್ಮೇಲೆ ನುಗ್ಗೆ ಹೂ. ನುಗ್ಗೆ ಹೂವಿಂದ ಕೂಡ ನಮ್ಮ ಜನ ಸಾಂಬಾರ್ ಮಾಡ್ತಾರೆ, ಮತ್ತೆ ದೋಸೆ ಅದನ್ನ ರುಬ್ಬಿ ಬಿಟ್ಟು ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಂಡು ನುಗ್ಗೆ ದೋಸೆ ಮಾಡ್ತಾರೆ. ನುಗ್ಗೆ ಚಕ್ಲಿ ಇರ್ಬೋದು ಅಥವಾ ನುಗ್ಗೆ ಕೋಡ್ಬಳೆ ಇರ್ಬೋದು. ಆಮೇಲೆ ಇದು ಮಸಾಲ ಗೋಡಂಬಿ ಏನಂತೀವಲ್ಲ, ಮಸಾಲಕ್ಕೇನೆ ನುಗ್ಗೆ ಪೌಡರ್ನ ಮಿಕ್ಸ್ ಮಾಡ್ತಾರೆ. ಈ ಎಲ್ಲಾ ನುಗ್ಗೆ ಪೌಡರ್ ಇಂದ ಏನೋ ಖಾದ್ಯಗಳನ್ನ ಏನು ರೆಡಿ ಮಾಡ್ತೇವಲ್ಲ, ಬೈ ಪ್ರಾಡಕ್ಟ್ಸ್ ಆದರೂ ಇರ್ಬೋದು. ಅದರಿಂದ ಯಾವ ರೀತಿ ನಮ್ಮ ಮನುಷ್ಯನ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ಒಂದು ಈ ಚರ್ಮ ಅಂತ ಬಂದಾಗ ಚರ್ಮ ಸುಕ್ಕು ಬರಲ್ಲ, ಚರ್ಮ ಹೊಳಪು ಜಾಸ್ತಿ ಆಗುತ್ತೆ. ಕೂದಲಿಗೆ ತುಂಬಾನೇ ಇಂಪಾರ್ಟೆಂಟು, ಎಲೆಯ ಹೇರ್ ಮಾಸ್ಕ್ ಆಗಿನೂ ಈಗ ಯೂಸ್ ಮಾಡ್ತಾರೆ, ಹಂಗೆ ಫೇಸ್ ಮಾಸ್ಕ್ ಆಗಿನೂ ಯೂಸ್ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ, ಇಷ್ಟೊಂದೆಲ್ಲ ಪೌಷ್ಟಿಕಾಂಶಗಳಿರೋದ್ರಿಂದ ಇದು ನಮ್ಮ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಡೈಲಿ ಒಂದು ಡಯಟರಿ ಇಂಟೇಕ್ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಅವರಿಗೆ ಅಂಶ ಕೊಡೋದ್ರಿಂದ, ಒಂದು ಗರ್ಭಿಣಿ ಮಹಿಳೆಯ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗೆ ಮಗುವಿನ ಮೇಲೆನೂ ಒಳ್ಳೆ ಪೌಷ್ಟಿಕಾಂಶದ ಪ್ರಭಾವ ಬೀರುತ್ತೆ ಅಂತ ಹೇಳಬಹುದು. ಮೇಡಮ್, ನಾವು ಈ ತೆಂಗಿನ ಮಾತ್ರ ಕಲ್ಪವೃಕ್ಷ ಅಂತ ಕೇಳಿದ್ವಿ, ಈ ನುಗ್ಗೆನೂ ಒಂದು ಕಾಯಿ ಇರ್ಬೋದು, ಸೊಪ್ಪಿರ್ಬೋದು, ಹೂವಿರ್ಬೋದು, ಎಲ್ಲವೂ ಸಾಕಷ್ಟು ಉಪಯೋಗ, ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದೆ ಅಂತ ತಿಳಿಸ್ಕೊಟ್ರಿ. ಈ ಇಷ್ಟೊಂದು ಪೋಷಕಾಂಶಗಳಿದ್ದಾಗ ಎಲ್ಲರೂ ಸೇವಿಸ್ಬೋದಾ ಅಥವಾ ಯಾರಾದರೂ ಸೇವಿಸಬಾರ್ದಾ? ಇದೊಂದು ಗೊಂದಲ ಇರುತ್ತೆ ನಮ್ಮ ಮಹಿಳೆಯರಿಗೆ ಆಗ್ಬೋದು ಜನಸಾಮಾನ್ಯರಿಗೆ. ಎಲ್ಲರೂ ಸೇವಿಸ್ಬೋದಾ ಇದನ್ನ? ತುಂಬಾ ಒಳ್ಳೆ ಪ್ರಶ್ನೆ. ಈಗ ಎಲೆ ಪೋಷಕಾಂಶಗಳನ್ನ ನೋಡಿದಾಗ ಅದರಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೇಶಿಯಂ ಎಲ್ಲ ಜಾಸ್ತಿ ಇರೋದ್ರಿಂದ ಈ ಕಿಡ್ನಿ ಸ್ಟೋನ್ ಪೇಷಂಟ್ಸ್ ಇರ್ತಾರಲ್ಲ, ಸೊ ಅವರು ಈ ಎಲೆ ಸೊಪ್ಪಿನ ಬಳಕೆನ ಸ್ವಲ್ಪ ಕಡಿಮೆ ಮಾಡೋದು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಯಾಕಂದ್ರೆ ಹಾಲಿಗಿಂತ 7 ಪಟ್ಟು ಕ್ಯಾಲ್ಸಿಯಂ ಜಾಸ್ತಿ ಇರುವಾಗ ಕಿಡ್ನಿ ಪೇಷಂಟ್ಸ್ ಇದನ್ನ ತಿನ್ನೋದ್ರಿಂದ ಸ್ವಲ್ಪ ಅವರಿಗೆ ಹೆಲ್ತ್ ಎಫೆಕ್ಟ್ ಆಗ್ಬಹುದು. ಸೊ ಯಾರಿಗೆ ಕಿಡ್ನಿ ಸ್ಟೋನ್ಸ್ ಇರುತ್ತಲ್ಲ ಅಥವಾ ರೆನಲ್ ಡಿಸಾರ್ಡರ್ಸ್ ಯಾರಿಗೆ ಇರುತ್ತಲ್ಲ, ಸ್ವಲ್ಪ ಅವರು ಕ್ರಮೇಣವಾಗಿ ಇದನ್ನ ಸೇವಿಸಬೇಕು ಅಂತ ಹೇಳ್ತೀವಿ. ಮೇಡಮ್, ಈ ನುಗ್ಗೆ ಬೆಳೆಯೋದ್ರಿಂದ ಇಷ್ಟೆಲ್ಲ ಅನುಕೂಲ ಇದೆ ಅಂತ ಹೇಳಿದ್ರಿ. ನಮ್ಮ ಈ ರೈತರು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಬೆಳೆದಾಗ 5 ವರ್ಷ ಬೇಕು ನಮಗೆ ಅಡಿಕೆ ಬೆಳೆ ಬರಲಿಕ್ಕೆ, 5-6 ವರ್ಷ ಬೇಕಾಗುತ್ತೆ. ಅಷ್ಟರೊಳಗೆ ನಾವು ಪರ್ಯಾಯವಾಗಿ ಒಂದು ಆದಾಯನ ನಿರೀಕ್ಷೆ ಮಾಡ್ಬೋದು. ನಾವು ಈಗ ಹೆಂಗೆ ಬಾಳೆ ಪಪ್ಪಾಯಿ ಅಂತರ ಬೆಳೆಯಾಗಿ ಬೆಳಿತೀವೋ ಅದೇ ತರ ಇದನ್ನು ಬೆಳೆದಾಗ ನೀವು ಹೇಳಿದ್ರಿ ದೀರ್ಘಾವಧಿಯಾಗಿ ನಾವು ಲಾಭ ತಗೋಬಹುದು ಅಂತ. ನಮ್ಮ ರೈತರಿಗೆ ಇದೊಂದು ಲಾಭದಾಯಕ ಬೆಳೆ ಅಂತ ಹೇಳ್ತೀರಾ? ಹೌದು ಸರ್, ಇವಾಗ ನುಗ್ಗೆ ನುಗ್ಗೆಯಲ್ಲಿ ಪೋಷಕಾಂಶ ಎಲ್ಲ ನೋಡಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಇವನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನಂತ ಹೇಳ್ತೀವಲ್ಲ, ಈಗ ನಾವು ಅದನ್ನ ಅಂತರ್ ಬೆಳೆಯಾಗೂ ಬೆಳೆಯಬಹುದು, ಬದುವಿನಲ್ಲೂ ಬೆಳೆಯಬಹುದು, ಮುಖ್ಯ ಬೆಳೆವಾಗೂ ಬೆಳೆಯಬಹುದು. ನಮ್ಮ ರೈತರು ಇದರಲ್ಲಿ ಮೂರ್ ತರ ಲಾಭನ ಪಡಿಬಹುದು. ಹೇಗಂತಂದ್ರೆ, ಈಗ ಅವರು ನುಗ್ಗೆಕಾಯಿನ ಅಷ್ಟೇ ಬೆಳೆದು ಮಾರಾಟ ಮಾಡ್ತೀವಿ ಅಥವಾ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಏನಿಲ್ಲ, ಒಂದ್ ಎಕರೆಯಿಂದ 3-4 ಲಕ್ಷ ಆದಾಯ ಬರೋದಂತೂ ಗ್ಯಾರಂಟಿ. ಒಂದು ಇನ್ನು ಈಗ ಹಸಿರೆಲೆ, ಹಸಿರೆಲೆನ ತಗೊಂಡು ಪ್ರೊಸೆಸ್ ಮಾಡಿ ಕಂಪ್ನಿ ಜೊತೆ ಟೈ ಅಪ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ತೇವೆ ಅಂತಂದ್ರೆ ಅಲ್ಲಿ ಅವರ ಆದಾಯ ದುಪ್ಪಟ್ಟಾಗತ್ತೆ, 6-7 ಲಕ್ಷ ಒಂದ್ ವರ್ಷಕ್ಕೆನೆ ಅವ್ರು ಪಡಿತಾರೆ. ಇನ್ನು ಒಣ ಎಲೆ, ಡೈರೆಕ್ಟ್ ಆಗಿ ನಾವು ಹಸಿ ಎಲೆ ಎಲ್ಲ ಒಣ ಎಲೆ ಪೌಡರ್ ಮಾಡಿನೇ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತಂದ್ರು ಅಥವಾ ಲೋಕಲ್ ಮಾರ್ಕೆಟ್ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಕಳಿಸ್ತೀನಿ ಅಂತಂದ್ರು 2-3 ಲಕ್ಷ ಆದಾಯ ಬರೋದಂತೂ ಗ್ಯಾರಂಟಿ. ಇನ್ನೂ ಒಂದು ರೈತರಿಗೆ ಏನ್ ಮಾಹಿತಿ ಕೊಡಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ಇದು ಎಕ್ಸ್ಪೋರ್ಟ್ ಕ್ರಾಪ್ ಅಂತ ಕನ್ವರ್ಟ್ ಆಗ್ತಿದೆ. ಏನ್ ಮಾಡ್ತ, ನುಗ್ಗೆಕಾಯಿನ ಬೆಳೆದು ಅದನ್ನ ಪೌಡರ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. ನಮ್ಮ ಭಾರತ ದೇಶದಿಂದ ನುಗ್ಗೆಕಾಯಿ ಯಾವ್ಯಾವ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಿದೆ ಅಂತಂದ್ರೆ, ಒಂದು ಕಟಾರ್, ಮತ್ತೆ ಯುನೈಟೆಡ್ ಕಿಂಗ್ಡಮ್, ಸೌದಿ ಅರೇಬಿಯಾ, ಕುವೈತ್. ಈ 4-5 ದೇಶಗಳಲ್ಲಿ ನಮ್ಮ ನುಗ್ಗೆ ಮಹತ್ವ ತುಂಬಾ ಜಾಸ್ತಿ ಇದೆ, ಭಾರತದಿಂದ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಮೇಡಮ್, ಈಗ ನಮ್ಮ ಕಾರ್ಯಕ್ರಮ ಕೇಳಂತ ರೈತರು ಯೋಚನೆ ಮಾಡ್ಬೋದು, ನಮ್ದು ಜಮೀನಿಲ್ಲಪ್ಪ, ನಾವು ನುಗ್ಗೆ ಕಾಯಿ ಬೆಳಿಲಿಕ್ಕೆ ಆಗಲ್ಲ, ನುಗ್ಗೆ ಸೊಪ್ಪು ಬೆಳಿಲಿಕ್ಕೆ ಆಗಲ್ಲ ಅನ್ನಂತ ಮಹಿಳೆಯರಾಗಿರ್ಬೋದು, ರೈತರಿಗೆ ಆಗಿರ್ಬೋದು, ನಮ್ಗೆ ನುಗ್ಗೆ ಸೊಪ್ಪು ಬೇಕು, ನುಗ್ಗೆ ಕಾಯಿ ಬೇಕು ಅಂದ್ರೆ ಯಾವ ರೀತಿ ಮಾಡ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ? ಈಗ ಯಾರಿಗೆ ಭೂಮಿ ಇಲ್ವೋ ಅಥವಾ ಈ ಯೂತ್ ಜನರೇಷನ್ ಏನಂತೀವಲ್ಲ, ಅವರು ನಾವು ನುಗ್ಗೆ ಬೆಳಿತೀವಿ ಅಂತ ಅನ್ನೋರಾಗಿದ್ರೆ, ನಾನು ಇವ್ರ ಪ್ರಕಾರ ವೇಸ್ಟ್ ಲ್ಯಾಂಡ್ ಅಲ್ಲಿ ಕೂಡ ಇದನ್ನ ಬೆಳಿಬಹುದು. ಒಂದ್ ಮನೆ ಅಕ್ಕ ಪಕ್ಕ ಎಲ್ಲಾದ್ರೂ ಸ್ವಲ್ಪ ಜಾಗ ಇದ್ರು ಸಾಕು, 1-2 ನುಗ್ಗೆಕಾಯಿ ಗಿಡನ ಅವ್ರು ಹಚ್ಚಿದ್ರು, ನನ್ನ ಹೇಳೋ ಪ್ರಕಾರ ಅದು ಹೆಂಗೂ ಬಹುವಾರ್ಷಿಕ ಬೆಳೆ, ಪ್ರತಿ ವರ್ಷ ಅಂತೂ ನಮಗೆ ಎಲೆ ಕೊಟ್ಟೆ ಕೊಡತ್ತೆ. ಇನ್ನು ಕಾಯಿ ಅಂತ ಬಂದಾಗ ಏನಿಲ್ಲ ಅಂದ್ರೂ ಒಂದು 350-400 ಕಾಯಿ ಅಂತೂ ನಮ್ಗೆ ಬಂದೇ ಬರತ್ತೆ. ಸೊ ಹಂಗಿದ್ದಾಗ ಒಂದ್ ಮನೆಯಲ್ಲಿ, ಒಂದು ಕುಟುಂಬದಲ್ಲಿ 3-4 ಜನ ಇದಾರಂತಂದ್ರೆ, ಅವರಿಗೆ ಒಂದ್ ಮರದಿಂದನೇ ಎಷ್ಟು ಪ್ರಾಫಿಟ್ ಅಂತ ಹೇಳಿದ್ರೆ, ಒಂದು ಅವರಿಗೇನೇನ್ ಪೌಷ್ಟಿಕಾಂಶ ಬೇಕೋ ಅದು ಅಲ್ಲೇನೆ ಸಪ್ಲೈ ಆಗುತ್ತೆ. ಇನ್ನೊಂದು, ನುಗ್ಗೆ ಕಾಯಿಗಳು ಬಿಟ್ಟಾಗ ತಮ್ಮ ಮನೆಗೆ ತಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಕೂಡ ಅವ್ರು ಮಾರ್ಕೆಟಿಂಗ್ ಮಾಡ್ಬೋದು, ಅದರಿಂದ ಕೂಡ ಅವರಿಗೆ ಒಂದು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತಾರೆ, ಅಥವಾ ಆದಾಯನು ಪಡ್ಕೋಬಹುದು ಅಂತ ಹೇಳ್ತೀನಿ. ಮೇಡಮ್, ಈ ನುಗ್ಗೆಕಾಯಿ ಬೆಳೆ ಬಗ್ಗೆ ಆಗಿರ್ಬೋದು ಅಥವಾ ಈ ಎಲೆಗಳಲ್ಲಿ ಇರತಕ್ಕಂಥ ಪೋಷಕಾಂಶಗಳ ಬಗ್ಗೆ ನಮ್ಮ ರೈತರಿಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಅಂತೀರಾ? ನುಗ್ಗೆ ಬೆಳೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ, ತೋಟಗಾರಿಕೆ ಮಹಾವಿದ್ಯಾಲಯ ಹಿರೂರಿಗೆ ಬಂದೂ ನಮ್ನ ಕನ್ಸಲ್ಟ್ ಮಾಡ್ಬೋದು. ಹಂಗೆ ಬೇಕಾದ ನನ್ನ ಕಾಂಟ್ಯಾಕ್ಟ್ ನಂಬರ್ನು ತಗೋಬಹುದು. ನನ್ನ ದೂರವಾಣಿ ಸಂಖ್ಯೆ ಏನಂತಂದ್ರೆ 8971-0196. ರೈತರಿಗೆ ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಹಿರಿಯೂರು ಮಹಾವಿದ್ಯಾಲಯಕ್ಕೆ ಬಂದು ಕನ್ಸಲ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಈ ನುಗ್ಗೆ ಬೆಳೆ ಬಗ್ಗೆ ನಮ್ಮ ರೈತರಿಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಶ್ರುತಿ ಮೇಡಮ್ ಅವ್ರನ್ನ ಸಂಪರ್ಕ ಮಾಡ್ಬೋದು. ಅವ್ರು ನೇರವಾಗಿ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು ತಾಲೂಕು ಬಬ್ಬು ಫಾರಂ ಅಲ್ಲಿ ಸಿಗ್ತಾರೆ. ನೇರವಾಗಿ ಬಂದು ಭೇಟಿ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು. ಬರೋಕ್ಕಾಗದಂಥವ್ರು ಅವರ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಅವ್ರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 8971-0196. ಬಹಳ ಸಂತೋಷ ಮೇಡಮ್. ಇಲ್ಲಿವರೆಗೂ ಈ ನುಗ್ಗೆ ಬೆಳೆಯ ಬೇಸಾಯ ಕ್ರಮಗಳು ಮತ್ತು ನುಗ್ಗೆ ಎಲೆಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಡ್ರಿ. ಈ ಎಲ್ಲ ಅನುಕೂಲ ಪಡ್ಕೊಂಡ್ಲಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಧನ್ಯವಾದಗಳು ಸರ್. ನುಗ್ಗೆಕಾಯಿ ಬೆಳೆಯ ಬೇಸಾಯ ಕ್ರಮಗಳು ಮತ್ತು ನುಗ್ಗೆ ಎಲೆಯ ಪೋಷಕಾಂಶಗಳ ಮಹತ್ವ ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರುತಿ ಪಿ ಗೋಂದಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ, ನಾನು ಡಾ ದೇವರಾಜ್ ಟಿಎನ್, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಕೆಲವು ಆರ್ಥಿಕ ಅಭಿವೃದ್ಧಿಯ ಸಾಧ್ಯತೆಗಳ ಬಗ್ಗೆ ಮಾತಾಡ್ತೇನೆ. ಅದು ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಉದ್ಯಮಗಳಿಂದ ಹೇಗೆ ನಾವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬಹುದು ಅನ್ನೋ ವಿಚಾರದ ಬಗ್ಗೆ ನನ್ನ ಕೆಲವು ಆಲೋಚನೆಗಳನ್ನು ಹಂಚಿಕೊಳ್ತೇನೆ. ಈ ವಿಚಾರ ಯಾಕೆ ಬಹಳ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ಈಗಿನ ಗ್ಲೋಬಲೈಸೇಷನ್ ಮಾರ್ಕೆಟ್ ಸಿಸ್ಟಮ್ ಅಲ್ಲಿ ಮಾರ್ಕೆಟ್ ಯಾವುದು ಅಂತ ಕೇಳಿದಾಗ ನಾವು ನಮ್ಮ ರೈತ ಬಂಧುಗಳಿಗಾಗಲಿ ನಾವು ನಮ್ಮ ಸ್ನೇಹಿತರೊಂದಿಗೆ ಮಾತಾಡುವಾಗ ಹೇಳ್ತೇವೆ, ನಿಮ್ಮ ಮಾರ್ಕೆಟ್ ನಿಮ್ಮ ಕೈಯಲ್ಲೇ ಇದೆ, ನಿಮ್ ಸುತ್ತಮುತ್ತನ ಇದೆ. ಯಾಕೆಂದ್ರೆ ನಾವೆಲ್ಲರೂ ಗ್ರಾಹಕರೇ, ಯಾವುದೇ ವಸ್ತುಗಾಗ್ಲಿ ನಾವು ಗ್ರಾಹಕರೇ. ನಮ್ಮಲ್ಲಿ ಕೆಲವು ಬೆಳೆದಿದ್ದನ್ನ ನಾವು ಬೇರೆಯವರಿಗೆ ಮಾರ್ತೇವೆ, ಬೇರೆಯವರು ಬೆಳೆದಿದ್ದನ್ನ ನಮ್ಮಲ್ಲಿ ಮಾರಾಟ ಮಾಡ್ತಾರೆ. ಹೀಗಿರುವಾಗ ನಾವು ಮಾರುಕಟ್ಟೆ ಸಿಗ್ಲಿಲ್ಲ ಅಥವಾ ಸಿಗೋದಿಲ್ಲ, ಮಾರುಕಟ್ಟೆ ಎಲ್ಲೋ ಇದೆ, ಬರೀ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಿದ್ರಷ್ಟೇ ಮಾರ್ಕೆಟ್ ಅನ್ನುವ ಒಂದು ದೃಷ್ಟಿಕೋನದಿಂದ ಆಚೆ ಬರಬೇಕು. ಆಮೇಲೆ ನಾವೆಲ್ಲರೂ ಆಹಾರದ ವಸ್ತುಗಳ ಜೊತೆ, ಪದಾರ್ಥಗಳ ಜೊತೆ ನಾವು ಒಡನಾಟ ಇಟ್ಕೊಂಡಿರುವಂತಹ ಜನಗಳು ಆಗಿರೋದ್ರಿಂದ, ಕೃಷಿಕರಾಗಿರೋದ್ರಿಂದ, ಕೃಷಿ ಕ್ಷೇತ್ರದ ವಿಚಾರದಲ್ಲಿ ಮಾತಾಡ್ತಿರೋದ್ರಿಂದ, ಕೃಷಿ ಉತ್ಪನ್ನಗಳು ಅದರಲ್ಲೂ ಊಟವಾಗಿ ಬಳಸುವ ಅನೇಕ ಉತ್ಪನ್ನಗಳು ನಾವು ಬೆಳೆಯೋದ್ರಿಂದ, ಅವುಗಳನ್ನ ಸಣ್ಣ ಉದ್ಯಮಗಳ ರೂಪದಲ್ಲಿ ಏನಾದರೂ ನಾವು ತೊಡಗಿಸ್ಕೊಂಡ್ರೆ, ಅವುಗಳಿಗೆ ಆ ರೀತಿಯ ಒಂದು ಮೌಲ್ಯವರ್ಧನೆ ಮಾಡುವಂಥದ್ದು, ಸಂಸ್ಕರಣೆ ಮಾಡುವಂಥದ್ದು, ಪ್ಯಾಕಿಂಗ್ ಗ್ರೇಡಿಂಗ್ ಮಾಡಿಬಿಟ್ಟು ಮಾರಾಟ ಮಾಡುವಂತ ಒಂದು ಪ್ರಕ್ರಿಯೆ ಶುರು ಮಾಡಿದ್ರೆ, ಎಲ್ಲರೂ ಮಾಡಬೇಕು ಅಂತಿಲ್ಲ, ಊರಿನಲ್ಲಿ ಒಂದು 3-4 ಜನ ಈ ತರದ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದ್ರೆ ಖಂಡಿತವಾಗ್ಲೂ ಆರ್ಥಿಕ ಅಭಿವೃದ್ಧಿಯನ್ನ ಆ ಕುಟುಂಬಗಳು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಮುಖ್ಯವಾಗಿ ಜಮೀನು ರಹಿತ ಕುಟುಂಬಗಳಂತ ಏನಿರ್ತವೆ, ಅಂತವರು ಇಂತ ಒಂದು ಕಾರ್ಯಕ್ಕೆ ಕೈ ಹಾಕಿದ್ರೆ, ಈಗ ಸಾಕಷ್ಟು ಸಹಾಯಧನದ ಒಂದು ವ್ಯವಸ್ಥೆ ಇದೆ, ಪ್ರಧಾನಮಂತ್ರಿ ಸಣ್ಣ ಉದ್ಯಮಗಳ ಬೆಂಬಲ ಯೋಜನೆ ಇದೆ, PMFME ಅಂತ ಹೇಳಿ, ಅದನ್ನ ಕೃಷಿ ಇಲಾಖೆ ಮುಖಾಂತರ ನೀವು ಅದನ್ನ ಅದರ ಹೆಚ್ಚು ಮಾಹಿತಿಯನ್ನು ಪಡೆದ್ರೆ ಈ ರೀತಿಯ ಉದ್ಯಮಗಳನ್ನ ಶುರು ಮಾಡಲಿಕ್ಕೆ ಬಹಳ ಸಹಾಯ ಆಗುತ್ತೆ. ಈ ರೀತಿಯ ಉದಾಹರಣೆಗಳು ನಮ್ಮ ಸುತ್ತಮುತ್ತ ಈಗ ಬೆಳೀತಾ ಇದ್ದಾವೆ, ಅವರ ಬೆಳವಣಿಗೆ ನೋಡಿ ನಮಗೆ ಧೈರ್ಯ ಬರ್ತಾ ಇದೆ. ಸಾಕಷ್ಟು ಕುಟುಂಬಗಳು ಈ ತರದ ಒಂದು ವ್ಯವಸ್ಥೆಯ ಅನುಕೂಲವನ್ನು ಪಡ್ಕೊಂಡು ಆರ್ಥಿಕ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ನನಗೆ ಇಮಿಡಿಯೇಟ್ ಆಗಿ ನೆನಪಾಗುವಂತ ಉದಾಹರಣೆ ಅಂತ ಹೇಳಿದ್ರೆ, ನಮ್ಮ ರೈತ ಮಿತ್ರ ರಘು ಅಂತ ಹೇಳಿ, ಕೋಲಂಬಿ ಹೊನ್ನಾಳಿ ತಾಲೂಕು, ಅಲ್ಲಿ ಅವನು ಕಿರು ಉದ್ಯಮವಾಗಿ ಸಿರಿಧಾನ್ಯದ ಬಿಸ್ಕೆಟ್ಗಳು, ಕುಕೀಸ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈಗ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ, ಅವರಿಗೆ ಈಗ ಲಕ್ಷಾಂತರ ರೂಪಾಯಿ ಆದಾಯ ಬರ್ತಾ ಇದೆ, ಅವ್ರು ಬಹಳ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದಾರೆ, ಹೊಸತನವನ್ನ ಅದಕ್ಕೆ ತರ್ತಾ ಇದ್ದಾರೆ, ಮತ್ತೆ ಕ್ವಾಲಿಟಿ ಬಿಸ್ಕೆಟ್ಸ್ ನ ಕೊಡ್ತಾ ಇರೋದ್ರಿಂದ, ಮೈದಾ ಫ್ರೀ, ಡಾಲ್ಡಾ ಫ್ರೀ, ಈ ತರದ ವಿಶೇಷತೆಗಳನ್ನ ಇರುವಂತಹ ಬಿಸ್ಕೆಟ್ ಗಳನ್ನ ಅವ್ರು ಮಾಡ್ತಿರೋದ್ರಿಂದ ಅವರಿಗೆ ತುಂಬಾ ಒಳ್ಳೆ ಬೇಡಿಕೆ ಅವರ ಕುಕೀಸ್ಗೆ. ನಾವೇ ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಮೆಲ್ಲ ಪ್ರೋಗ್ರಾಮ್ಗಳಿಗೆ ಅವರಿಗೆ ಸಾವಿರಾರು ಬಿಸ್ಕೆಟ್ ಗಳನ್ನ ಪ್ರತಿ ನಮ್ಮ ಕಾರ್ಯಕ್ರಮದಲ್ಲೂ ತೆಗೆದುಕೊಂಡು ಅವರಿಗೆ ಅವರ ಬಿಸ್ನೆಸ್ ನಾವು ಸಹಾಯನೂ ಮಾಡ್ತಾ ಇದೀವಿ. ಹಾಗೆ ನಮಗೆ ಒಂದು ಒಳ್ಳೆಯ ಗುಣಮಟ್ಟದ ಕುಕೀಸ್ ನಮ್ಮ ರೈತ ಬಾಂಧವರಿಗೆ ಬಂದಂತ ತರಬೇತಿ ಪಡ್ಕೊಳ್ಳಕ್ ಬಂದಂತ ಅಭ್ಯರ್ಥಿಗಳಿಗೆ ನಾವು ಕೊಡ್ತಾ ಇದೀವಿ. ನಮ್ಮ ಮನೆಗಳಲ್ಲೂ ಕೂಡ ಈ ರೀತಿಯ ಕುಕೀಸ್ ನ ನಾವು ಬಳಸ್ತಾ ಇದೀವಿ. ಇದು ಒಂದು ಉದಾಹರಣೆ ಹೇಳಿದೆ. ಹಾಗೇನೆ ರೊಟ್ಟಿ ಮೆಷಿನ್ ಗಳನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋದ್ರಿಂದ ಗುಣಮಟ್ಟದ ರೊಟ್ಟಿಯನ್ನ, ಯಾಕಂದ್ರೆ ರೊಟ್ಟಿ ತಿನ್ನೋದು ಎಲ್ಲರಿಗೂ ಇಷ್ಟ ಇದೆ, ಜೋಳದ ರೊಟ್ಟಿ ಇರ್ಬೋದು, ಅಕ್ಕಿ ರೊಟ್ಟಿ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ರೊಟ್ಟಿಗಳು, ಸಜ್ಜೆ ರೊಟ್ಟಿ ಮಾಡಬಹುದು. ನಮ್ಮ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಭಾಗದಲ್ಲಿ ಜೋಳದ ರೊಟ್ಟಿನ ಹೆಚ್ಚಾಗಿ ಬಳಸ್ತಾರೆ. ಈ ಜೋಳದ ರೊಟ್ಟಿಯಲ್ಲಿ ಇತ್ತೀಚೆಗೆ ನಾನು ಗಮನಿಸಿದ್ದೆ ಏನಂದ್ರೆ, ಪ್ಲಾಸ್ಟಿಕ್ ನ ಸುತ್ತಿ ಲತೋಡಿ ಮಣಿಗೆಲ್ಲ ಪ್ಲಾಸ್ಟಿಕ್ ಸುತ್ತಿ ಇದು ಮಾಡ್ತಾ ಇದ್ರು, ಅದು ಮೈಕ್ರೋ ಪ್ಲಾಸ್ಟಿಕ್ ನ ರಿಲೀಸ್ ಮಾಡೋದ್ರಿಂದ ಅದೊಂದು ರೀತಿಯ ಮತ್ತೆ ಅನಾರೋಗ್ಯಕ್ಕೆ ಈಡು ಮಾಡುವಂತ ಒಂದು ಸಂದರ್ಭ ಆಗಿತ್ತು ಅನ್ನೋದನ್ನ ನಾನು ಬಹಳಷ್ಟು ಜನಗಳಿಗೆ ಹೇಳಿ ಅದನ್ನು ತಪ್ಪಿಸ್ತಾ ಇದ್ದೇನೆ. ಸುರಕ್ಷಿತವಾದಂತ ರೊಟ್ಟಿಯನ್ನ ಬಳಸೋದು, ಆ ರೀತಿಯ ರೊಟ್ಟಿಯನ್ನು ಉತ್ಪಾದನೆ ಮಾಡಿಕೊಡೋದು ಸಹ ಬಹಳ ಮುಖ್ಯವಾದಂತಹ ವಿಚಾರ ಆಗ್ತದೆ. ಹಂಗಾಗಿ ಇವಾಗ ರೊಟ್ಟಿ ಮೇಕಿಂಗ್ ಮೆಷಿನ್ಸ್ ಬಂದಿದೆ, ಅಲ್ಲಿ ಪ್ಲಾಸ್ಟಿಕ್ ನ ಯಾವುದೇ ರೀತಿಯ ಬಳಕೆ ಮಾಡೋದಿಲ್ಲ, ಹಂಗಾಗಿ ಅಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಬಳಕೆ ಆಗೋದ್ರಿಂದ ಸುರಕ್ಷಿತವಾದಂತಹ ರೊಟ್ಟಿಗಳು ಮನೆಗಳಿಗೆ ತಲುಪ್ತವೆ, ಗ್ರಾಹಕರಿಗೆ ತಲುಪ್ತವೆ. ಹಾಗೇನೆ ಸಾಂಬಾರು ಪದಾರ್ಥಗಳನ್ನು ಮಾಡುವಂಥದ್ದು, ಫ್ಲೋರ್ ಮಿಲ್ ಗಳು ಅಂದ್ರೆ ಹಿಟ್ಟುಗಳನ್ನು ಮಾಡಿಕೊಡುವಂಥದ್ದು, ಬೆಳ್ಳುಳ್ಳಿ ಪೀಲಿಂಗ್ ಮಾಡಿಕೊಡುವಂತಹ ಮೆಷಿನ್ ಗಳು, ಈ ರೀತಿ ವೈವಿಧ್ಯಮಯವಾದಂತಹ ಉದ್ಯಮಗಳಲ್ಲಿ ತೊಡ್ಕೊಂಡಿರುವಂತಹ ಕುಟುಂಬಗಳು ನಮ್ಮ ಸುತ್ತಮುತ್ತ ಇವೆ. ಹೀಗೆ ಪ್ರತಿ ಹಳ್ಳಿಗಳಲ್ಲೂ ಈ ರೀತಿಯ ಸಣ್ಣ ಸಣ್ಣ ಕಿರು ಉದ್ಯಮಗಳು ಶುರುವಾದ್ರೆ ಅವಾಗ ಆರ್ಥಿಕ ಒಂದು ಚಟುವಟಿಕೆ ಬಹಳ ಸಕ್ರಿಯವಾಗಿರುತ್ತೆ. ಹಂಗಾಗಿ ಈ ರೀತಿಯ ಸಣ್ಣ ಸಣ್ಣ ಉದ್ಯಮಗಳನ್ನ ಮಾಡಲಿಕ್ಕೆ ಆಸಕ್ತಿ ಬೆಳೆಸ್ಕೋಬೇಕು. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂತ ಅನ್ಸಿದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನ ನೀವು ಸಂಪರ್ಕ ಮಾಡಬಹುದು. ನನ್ನ ಸಂಪರ್ಕ ಸಂಖ್ಯೆ 9449856876. ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ.